ಇದು ಮಾರುಕಟ್ಟೆಯಲ್ಲಿ ಇದಕ್ಕೆ ತುಂಬಾ ಇದಕ್ಕೆ ಡಿಮಾಂಡ್ ಇದೆ, ಮತ್ತು ಇದರ ಸೇವನೆ ತುಂಬಾ ಜನಪ್ರಿಯವಾಗುತ್ತಿದೆ. ಇದನ್ನು ನಾವು ಹಣ್ಣಿನ ಹಾಗೆಯೂ ಸಹ ತಿನ್ಬೋದು ಅಥವಾ ಅದನ್ನು ರಸ ಮಾಡಿಕೊಂಡು ಕುಡಿಬೋದು. ಫ್ರೂಟ್ ಸಲಾಡ್ನಲ್ಲಿ ಅದು ಉಪಯೋಗ ಆಗುತ್ತೆ. ಮತ್ತು ತಾವು ನೋಡಿದಾಗೆ ಮದುವೆಯಲ್ಲಿ ಅದನ್ನು ಎಲ್ಲ ಕಡೆಯೂ ಇದರ ಬಳಕೆ ಸಾರ್ವತ್ರಿಕವಾಗಿ ಕಂಡು ಬರ್ತದೆ. ಈ ಹಣ್ಣು ಪೋಷಕಾಂಶಗಳ ಗಣಿ ಅಂತ ಹೇಳ್ಬೋದಾಗಿದೆ. ಇದರಲ್ಲಿ ಮುಖ್ಯವಾಗಿ ಸಕ್ಕರೆ ಅಂಶ ಜಾಸ್ತಿ ಇರ್ತದೆ, ಅದರಿಂದ ನಮಗೆ ಶಕ್ತಿ ಬರುತ್ತೆ, ಮತ್ತು ಹಲವಾರು ಔಷಧೀಯ ಗುಣಗಳು ಸಹ ಇದರಲ್ಲಿವೆ. ಇದೊಂದು ಒಳ್ಳೆಯ ಪಚನಕಾರಿ, ಮತ್ತು ಇದು ಪಿತ್ತ ನಿಗ್ರಹ ಮಾಡುವಂತಹ ಒಂದು ಗುಣ ಹೊಂದಿದೆ. ರಕ್ತ ಶುದ್ಧೀಕರಿಸುವಂಥದ್ದು, ಚೇತೋಹಾರಿ ಮುಂತಾದ ಅನೇಕ ಔಷಧೀಯ ಗುಣಗಳು ಇದರಲ್ಲಿ ಇರುವುದರಿಂದ ಇದು ಆರೋಗ್ಯಕ್ಕೂ ಸಹ ಒಳ್ಳೆಯದು, ಮತ್ತು ಇದನ್ನು ರೈತರು ಬೆಳೆದಾಗ ಅವರಿಗೆ ಸಾಕಷ್ಟು ಲಾಭ ಆಗ್ತಾ ಇದೆ. ಅದರಿಂದ ಇದರ ಬೇಸಾಯ ಇತ್ತೀಚೆಗೆ ತುಂಬ ಹೆಚ್ಚುತ್ತಾ ಇದೆ. ಮತ್ತು ಇದರಲ್ಲಿ ನೀರಿನಂಶ ಹೆಚ್ಚಿರೋದ್ರಿಂದ ದೇಹಕ್ಕೆ ಒಂದು ರೀತಿ ಚೈತನ್ಯ ಕೊಡುತ್ತೆ ಅಂತ ಹೇಳ್ಬೋದು. ಹೌದು, ಇದರಲ್ಲಿ ನೀರಿನಂಶ ಜಾಸ್ತಿ ಇರೋದ್ರಿಂದ, ಮತ್ತು ಅದರಲ್ಲಿ ಕೆಲವು ಲವಣಾಂಶಗಳು ಸಹ ಹೆಚ್ಚಾಗಿರೋದ್ರಿಂದ ಇದನ್ನು ಮೂತ್ರವರ್ಧಕ ಅಂದ್ರೆ ಏನಂತ ನೋಡಿ, ಈ ಮೂತ್ರವನ್ನು ಮೂತ್ರವನ್ನು ಹೆಚ್ಚಿಸೋದು. ಯಾರಿಗಾದ್ರೂ ಮೂತ್ರದ ಸಮಸ್ಯೆ ಇದ್ದಾಗ ಇದನ್ನ ನಾವು ಅದನ್ನ ತಿಂದಾಗ ಮೂತ್ರ ಸಲೀಸಾಗಿ ಬರುತ್ತೆ. ಮೂತ್ರಪಿಂಡದ ಸಮಸ್ಯೆಗಳು ಮತ್ತು ಮೂತ್ರದ ಕಲ್ಲುಗಳು ಅದನ್ನೆಲ್ಲ ಸಹ ಇದನ್ನ ಸರಿಪಡಿಸ್ತದೆ. ಮುಖ್ಯವಾಗಿ ನಮ್ಮ ರಾಜ್ಯಕ್ಕೆ ಬಂದ್ರೆ ಎಷ್ಟು ಮಟ್ಟಿಗೆ ಇದರ ಒಂದು ಉತ್ಪಾದನೆ ನಡೀತಾ ಇದೆ ಅಂತೀರಾ? ಕಲ್ಲಂಗಡಿ ಹಣ್ಣನ್ನೇ ನಮ್ಮ ಕರ್ನಾಟಕದಲ್ಲಿ ವಾರ್ಷಿಕವಾಗಿ ಸುಮಾರು 10,500 ಹೆಕ್ಟೇರ್ ಪ್ರದೇಶಗಳಲ್ಲಿ ಇದನ್ನು ನಾವು ಬೆಳೆಸ್ತಾ ಇದ್ದೇವೆ, ಮತ್ತು ಉತ್ಪತ್ತಿ ಸುಮಾರು 340,000 ಟನ್ ಇದೆ. ಮತ್ತು ಇದರ ಉತ್ಪಾದಕತೆ ಅಂದರೆ ಪ್ರೊಡಕ್ಟಿವಿಟಿ ಪ್ರತಿ ಹೆಕ್ಟೇರಿಗೆ 32 ಟನ್ಗಳಷ್ಟು ಇದೆ. ಇದು ಸ್ವಲ್ಪ ಹೆಚ್ಚಂತಲೇ ಹೇಳ್ಬೋದು, 32 ಟನ್ನಷ್ಟು ಪ್ರೊಡಕ್ಟಿವಿಟಿ ಇದೆ. ಮತ್ತು ವರ್ಷಕ್ಕೆ ನಮ್ಮ ರಾಜ್ಯಕ್ಕೆ ಸುಮಾರು 230 ಕೋಟಿ ರೂಪಾಯಿದಷ್ಟು ಉತ್ಪತ್ತಿ ಅಥವಾ ವರಮಾನ ಆಗ್ತಾ ಇದೆ ಈ ಹಣ್ಣಿಂದ. ಮತ್ತು ರಾಜ್ಯದಲ್ಲಿ ಸುಮಾರು 15,000 ಜನ ರೈತರು ಈ ಕಲ್ಲಂಗಡಿ ಬೇಸಾಯದಲ್ಲಿ ನಿರತರಾಗಿದ್ದಾರೆ. ಅಂದರೆ ಸಾಕಷ್ಟು ಜನಪ್ರಿಯವಾದ ಬೆಳೆ ಅಂತಲೇ ಹೇಳ್ಬೋದು. ಹೌದು, ಒಂದು ಆರ್ಥಿಕವಾದ ಬೆಳೆ ಅಂತಲೂ ನಾವು ಪರಿಗಣಿಸ್ಬೋದು. ನಿಜ. ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಈ ಕಲ್ಲಂಗಡಿಯನ್ನು ಹೆಚ್ಚಾಗಿ ಬೆಳೆಯಲಾಗ್ತಾ ಇದೆ ಅಂತ? ಕಲ್ಲಂಗಡಿ ಹಣ್ಣನ್ನೇ ಹಲವಾರು ಜಿಲ್ಲೆಗಳಲ್ಲಿ ಬೆಳೆಸ್ತಾ ಇದ್ದಾರೆ, ಮುಖ್ಯವಾಗಿ ಈ ಒಣ ಜಿಲ್ಲೆಗಳಲ್ಲಿ. ಅದನ್ನು ಅಂದರೆ ಈ ಒಣ ಪ್ರದೇಶಗಳಲ್ಲಿ ಇರುವಂತಹ ಜಿಲ್ಲೆಗಳಾದ ಹಾವೇರಿ ಆಗಿರ್ಬೋದು, ಬಾಗಲಕೋಟೆ, ಬೆಲಗಾಂ, ಮತ್ತು ಗುಲ್ಬರ್ಗಾ, ಬೀದರ್, ಕೊಪ್ಪಳ, ಬಳ್ಳಾರಿ, ಚಿತ್ರದುರ್ಗ, ಮೈಸೂರು, ಚಾಮರಾಜನಗರ, ಈ ಜಿಲ್ಲೆಗಳಲ್ಲಿ ಇದರ ಬೇಸಾಯ ಹೆಚ್ಚಿದೆ. ಮತ್ತು ಅದೇ ರೀತಿ ಕೆಲವೊಂದು ಪಾಕೆಟ್ಗಳಲ್ಲಿ ಅಂದರೆ ಉತ್ತರ ಕನ್ನಡದ ಈ ಕುಮಟಾ, ಹೊನ್ನಾವರ, ಅಲ್ಲಿ ಕರಾವಳಿಯಲ್ಲಿ ಸಹ ಇದರ ಬೇಸಾಯವನ್ನು ಬೇಸಿಗೆಯಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಈ ಕಲ್ಲಂಗಡಿ ಹಣ್ಣಿನ ಬೇಸಾಯಕ್ಕೆ ಹವಾಗುಣ ಹೇಗಿದ್ರೆ ಒಳ್ಳೆಯದು ಅಂತೀರ? ಮೊದಲೇ ಹೇಳಿದ್ರ ಇದು ಬೇಸಿಗೆ ಬೆಳೆ ಅಂತೇಳಿ. ಇದು ಇಷ್ಟು ದಿನಗಳವರೆಗೆ ಇದು ಬೇಸಿಗೆ ಬೆಳೆ ಅಂತಲೇ ಅದನ್ನೇ ಪರಿಗಣಿಸಲಾಗಿತ್ತು. ಆದರೆ ಇತ್ತೀಚೆಗೆ ಅದು ಬೇಸಿಗೆ ಒಂದೇ ಅಲ್ಲ, ಬೇರೆ ಋತುಮಾನಗಳಲ್ಲಿ ಸಹ ಚೆನ್ನಾಗಿ ಬರುತ್ತೆ. ಅಂದರೆ ಬೇಸಿಗೆಯಲ್ಲಿ ಹೆಚ್ಚು ಬೇಡಿಕೆ ಇರುತ್ತೆ. ಹಾಂ, ಹೆಚ್ಚು ಬೇಡಿಕೆ ಇರುತ್ತೆ. ಆ ಕಾರಣದಿಂದ ಇದನ್ನು ನಾವು ಮುಖ್ಯವಾಗಿ ಬೇಸಿಗೆ ಬೆಳೆ ಅಂತ ಹೇಳ್ಬೋದು. ಮತ್ತು ಇತರ ಋತುಮಾನಗಳಲ್ಲಿ ಸಹ ಬೆಳೆಸುವಂತಹ ಒಂದು ಬೆಳೆ. ಈಗ ತಾವು ಚಳಿಗಾಲದ ಬೆಳೆ ಅಂತಲೇ ಹೇಳ್ಬೋದು ಈಗ. ಹೌದು, ಅಂದರೆ ಈ ಚಳಿಗಾಲದಲ್ಲಿ ಸಹ ಅದನ್ನೇ ಶುರು ಮಾಡ್ತಾರೆ. ಶುರು ಮಾಡೋದು ಚಳಿಗಾಲದಲ್ಲಿನೇ, ಅದರ ಬೇಸಾಯ ಅಥವಾ ಬೆಳವಣಿಗೆ ಆಗೋದು ಚಳಿಗಾಲದಲ್ಲಿ, ಮಾಗುವುದು ಬೇಸಿಗೆ ಪ್ರಾರಂಭದಲ್ಲಿ. ಇದರಿಂದ ಇದನ್ನು ನಾವು ಚಳಿಗಾಲದಲ್ಲಿ ಪ್ರಾರಂಭ ಮಾಡಿ ಬೇಸಿಗೆಗೆ ತರ್ತೇವೆ. ಆ ಬೇಸಿಗೆಯಲ್ಲಿ ಹಣ್ಣುಗಳನ್ನೇ ಕೊಯ್ಲಾಗುತ್ತೆ. ಇದಕ್ಕನುಗುಣವಾಗಿನೇ ಅದರ ಒಂದು ಹವಾಗುಣನು ಅವಲಂಬಿತವಾಗಿರುತ್ತೆ. ಮತ್ತು ಇದೇ ರೀತಿ ಈ ಹಣ್ಣು ಉಷ್ಣವಲಯದ ಬೆಳೆ ಆಗಿರೋದ್ರಿಂದ ಇದು ಉಷ್ಣವಲಯದ ಪ್ರದೇಶಗಳಲ್ಲಿ ಮಾತ್ರ ಇದು ಬರುತ್ತೆ. ಶೀತ ಮತ್ತು ಸಮಶೀತೋಷ್ಣ ವಲಯಗಳಲ್ಲಿ ಇದರ ಬೇಸಾಯ ಸಾಧ್ಯವಿಲ್ಲ. ಅದರಿಂದ ಇದಕ್ಕೆ ಉತ್ತಮವಾದಂಥ ಉಷ್ಣಾಂಶ ಬೇಕಾಗುತ್ತೆ. ಇನ್ನು ಈ ಒಂದು ನಿಖರ ಬೇಸಾಯದ ಅಳವಡಿಕೆ ಅಂತ ನಾವು ಕೇಳ್ತಾ ಇದ್ದೀವಿ, ಇದು ಬಂದ ಮೇಲೆ ಎಷ್ಟರ ಮಟ್ಟಿಗೆ ಇದರಲ್ಲಿ ಉತ್ಪಾದನೆಯಲ್ಲಿ ಹೆಚ್ಚುಗಳವನ್ನು ನಾವು ಸಾಧಿಸಿದೀವಿ ಅಂತೀರಿ? ನಿಖರ ಬೇಸಾಯ ಬಂದಮೇಲೆ ಸುಮಾರು 2-2.5 ಪಟ್ಟು ಉತ್ಪತ್ತಿ ಜಾಸ್ತಿ ಆಗುತ್ತೆ. ಅಂದರೆ ಉದಾಹರಣೆಗೆ ಹೇಳಬೇಕಂದ್ರೆ ಸಾಂಪ್ರದಾಯಿಕ ಬೇಸಾಯದಲ್ಲಿ 30 ಟನ್ ಬಂದರೆ ಇದರಲ್ಲಿ 75-90 ಟನ್ವರೆಗೂ ಸಹ ಇಳುವರಿ ಬಂದಿದೆ. ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ಆದಂತಹ ಒಂದು ಮಹತ್ವಪೂರ್ಣವಾದ ಒಂದು ಬೆಳವಣಿಗೆ ಅಂದರೆ ಕಲ್ಲಂಗಡಿ ಮತ್ತು ಕರ್ಬೂಜ ಹಣ್ಣುಗಳಲ್ಲಿ ಆಗಿರುವಂತಹ ಒಂದು ನಿಖರ ಬೇಸಾಯ ಅಂತ ಹೇಳ್ಬೋದಾಗಿದೆ. ಆದ್ದರಿಂದ ಇದರಲ್ಲಿ ಉತ್ಪಾದನೆಯಲ್ಲಿ ಹೆಚ್ಚಾಗ್ತಾ ಇದೆ, ಹೆಚ್ಚಳವಾಗ್ತಿದೆ. ನಿಖರ ಬೇಸಾಯ ಅಂದರೆ ಯಾವ್ಯಾವ ಅಂಶಗಳಿಗೆ ಒತ್ತು ಕೊಡಲಾಗ್ತಾ ಇದೆ ಅಂತೀರಾ? ನಿಖರ ಬೇಸಾಯ ಅಂತಂದ್ರೆ ಅಲ್ಲಿ ಹೆಸರೇ ಹೇಳುತ್ತೆ ನೋಡಿ, ನಿಖರವಾಗಿ ಮಾಡುವಂಥದ್ದು. ಇಲ್ಲಿ ಯಾವುದನ್ನು ನಾವು ಜಾಸ್ತಿನೂ ಹಾಕಲ್ಲ, ಕಡಿಮೆನೂ ಹಾಕಲ್ಲ. ಮತ್ತು ಅದಕ್ಕೆ ಅದರ ವೈಜ್ಞಾನಿಕ ಬೇಸಾಯಕ್ಕೆ ಏನು ಬೇಕೋ ಅಷ್ಟನ್ನೇ ಸರಿಯಾಗಿ ಕೊಡುವ ಒಂದು ರೀತಿ. ಇದರಲ್ಲಿ ಮುಖ್ಯವಾಗಿ ನಾವು ಏನು ಮಾಡ್ತೇವೆ ಅಂತಂದರೆ, ಕಲ್ಲಂಗಡಿ ತಳಿಗಳನ್ನು ಆಯ್ಕೆ ಮಾಡೋದರಿಂದ ಪ್ರಾರಂಭವಾಗಿಬಿಟ್ಟು ಕೊಯ್ಲುವರೆಗೂ ಸಹ ಮಹತ್ವಪೂರ್ಣವಾದ ಕೆಲವೊಂದು ಅಂಶಗಳನ್ನು ನಾವು ಗಣನೆಗೆ ತಗೊಳ್ತೇವೆ. ಅಂದರೆ ಒಳ್ಳೆಯ ತಳಿನ ಮೊದಲು ಆಯ್ಕೆ ಮಾಡಿಕೊಳ್ಳೋದು, ಅದು ಸಾಂಪ್ರದಾಯಿಕ ತಳಿ ಆಗಿರ್ಬೋದು ಅಥವಾ ಹೈಬ್ರಿಡ್ ತಳಿ ಆಗಿರ್ಬೋದು, ಹೆಚ್ಚು ಇಳುವರಿ ಕೊಡುವಂತಹ ಮತ್ತು ಮಾರುಕಟ್ಟೆಯಲ್ಲಿ ಯಾವ ಗುಣಮಟ್ಟ ಬೇಕೋ ಆ ತಳಿಯನ್ನು ಆಯ್ಕೆ ಮಾಡಿಕೊಳ್ಳೋದು. ಅದಾದಮೇಲೆ ಇದನ್ನೇ ಹನಿ ನೀರಾವರಿಗೆ ಅಳವಡಿಸಬೇಕಾಗಿದೆ. ಹನಿ ನೀರಾವರಿ ಜೊತೆಗೆ ರಸಾವರಿ ಅಂತಿದೆ ಅದು, ಮತ್ತು ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡೋದು ಮತ್ತು ಸಮಗ್ರ ಕೀಟ ಮತ್ತು ರೋಗ ನಿಯಂತ್ರಣ ಇವೆಲ್ಲವುಗಳ ಒಗ್ಗೂಡುವಿಕೆಯೇ ನಿಖರ ಬೇಸಾಯ ಅಂತ ನಾವು ಹೇಳ್ಬೋದಾಗಿದೆ. ಇದನ್ನೇ ಈ ಜಾತಿಗಳಲ್ಲಿ ಕಲ್ಲಂಗಡಿ, ಕರ್ಬೂಜ, ಸೌತೆ ಮತ್ತು ಇನ್ನನೇಕ ತರಕಾರಿ ಬೆಳೆಗಳಲ್ಲಿ ಇದರ ಅಳವಡಿಕೆ ಜಾಸ್ತಿ ಆಗ್ತಾ ಇದೆ. ಮುಖ್ಯವಾಗಿ ನಾವು ಇದರಲ್ಲಿ ನಿಖರ ಒಂದು ಅಂಶಗಳಿಗೆ ಹೆಚ್ಚಿನ ಒಂದು ಒತ್ತನ್ನು ಕೊಡ್ತೀವಿ. ಹೌದಂದ್ರೆ ಇನ್ನು ಈ ನಿಖರ ಬೇಸಾಯ ಪದ್ಧತಿಯಿಂದ ಆಗುವಂಥ ಅನುಕೂಲಗಳು ಏನು ಅಂತೀರಿ? ನಿಖರ ಬೇಸಾಯದಲ್ಲಿ ಆಗುವಂತಹ ಅನುಕೂಲಗಳು ಹಲವಾರು ಇವೆ. ಮುಖ್ಯವಾಗಿ ನಮಗೆ ಬೇಕಾಗಿದ್ದೇನಂತಂದ್ರೆ ಗುಣಮಟ್ಟದ ಹಣ್ಣುಗಳು ಸಿಗುತ್ತವೆ. ಯಾಕಂದ್ರೆ ಈಗ ಮಾರುಕಟ್ಟೆಯಲ್ಲಿ ನಮಗೆ ಗುಣಮಟ್ಟ ತುಂಬಾ ಅದು ಅಗತ್ಯ ಇದೆ. ಗುಣಮಟ್ಟದ ಹಣ್ಣು ಇಲ್ಲ ಅಂತಂದ್ರೆ ಅದನ್ನ ಮಾರುಕಟ್ಟೆಯಲ್ಲಿ ಮಾರುವುದೇ ಕಷ್ಟ ಆಗುತ್ತೆ. ಮೊಟ್ಟ ಮೊದಲು ಗುಣಮಟ್ಟದ ಹಣ್ಣುಗಳು ಬರ್ತವೆ. ಯಾಕಂತಂದ್ರೆ ಆ ಹಣ್ಣುಗಳು ಮಣ್ಣಿನ ಮೇಲೆ ಕೂತ್ಕೊಳ್ಳೋದಲ್ಲ. ನಾವು ನಿಖರ ಬೇಸಾಯದಲ್ಲಿ ಪ್ಲಾಸ್ಟಿಕ್ ಶೀಟ್ ಹಾಕಿರೋದ್ರಿಂದ ಪ್ಲಾಸ್ಟಿಕ್ ಶೀಟ್ ಮೇಲೆ ಬಳ್ಳಿ ಬೆಳೆಯುತ್ತೆ ಮತ್ತು ಹಣ್ಣುಗಳು ಸಹ ಪ್ಲಾಸ್ಟಿಕ್ ಶೀಟ್ ಮೇಲೆ ಇರೋದ್ರಿಂದ ಮಣ್ಣಿನ ಸಂಪರ್ಕವೇ ಬರಲ್ಲ. ಹಣ್ಣುಗಳ ಗುಣಮಟ್ಟ ತುಂಬ ಚೆನ್ನಾಗಿರ್ತದೆ. ಮತ್ತು ನಾನು ಈಗಾಗಲೇ ಹೇಳಿದಾಗೆ ಇಳುವರಿ 2-2.5 ಪಟ್ಟು ಜಾಸ್ತಿ ಆಗುತ್ತೆ. ಮತ್ತು ಕೆಲವೊಂದು ರೋಗ ರುಜಿನಗಳು ಕೀಟಗಳ ಬಾಧೆಯೂ ಸಹ ನಿಖರ ಬೇಸಾಯದಲ್ಲಿ ಕಡಿಮೆ ಆಗುತ್ತೆ. ಮತ್ತು ಎಲ್ಲ ನಾವು ಮುಂಜಾಗ್ರತಾ ಕ್ರಮಗಳನ್ನು ಇಲ್ಲಿ ಕೈಗೊಂಡಿರೋದ್ರಿಂದ ನಮ್ಮ ಬೇಸಾಯ ಯಶಸ್ವಿ ಆಗುತ್ತೆ. ಇಲ್ಲಿ ವಿಫಲತೆ ಅನ್ನೋದನ್ನೇ ಇಲ್ಲ ಅಂತ ಹೇಳ್ಬೋದಾಗಿದೆ ನಿಖರ ಬೇಸಾಯದಲ್ಲಿ. ಮತ್ತು ಪೋಷಕಾಂಶಗಳ ಪೂರೈಕೆಗೂ ವಿಶೇಷವಾದ ಆದ್ಯತೆ ಕೊಡ್ತೀವಿ. ಹೌದು ಹೌದು, ಪೋಷಕಾಂಶ ಇಲ್ಲಿ ನಾವು ನಿಖರ ಬೇಸಾಯದಲ್ಲಿ ಪೋಷಕಾಂಶಗಳನ್ನೇ ನಾವು ಮಣ್ಣಿಗೆ ಕೊಡಲ್ಲ, ನೀರು ಮೂಲಕ ಬೇರಿಗೆ ಹೋಗುವಂತೆ ನಾವು ಮಾಡ್ತೇವೆ. ಹನಿ ನೀರಾವರಿಯಲ್ಲಿ ನಾವು ರಸಗೊಬ್ಬರವನ್ನು ಕೊಡೋದ್ರಿಂದ ರಸಾವರಿ ಅಂತ ಒಂದು ಇದು ಶಬ್ದ ಹುಟ್ಟಿಕೊಂಡಿದೆ. ಅದ್ರ ಪ್ರಕಾರ ನಾವು ಕೊಡಬೇಕಾದ್ರೆ ನೀರಲ್ಲಿ ಕರಗುವಂತಹ ರಸಗೊಬ್ಬರಗಳನ್ನು ನಾವು ಅಗತ್ಯತೆಗೆ ತಕ್ಕಂತೆ ನಾವು ಅದು ನೈಟ್ರೋಜನ್ ಆಗಿರ್ಬೋದು, ಫಾಸ್ಫರಸ್ ಆಗಿರ್ಬೋದು, ಪೊಟ್ಯಾಶು ಮತ್ತು ಸೂಕ್ಷ್ಮ ಪೋಷಕಾಂಶಗಳನ್ನು ನೀರಲ್ಲಿ ಕರಗುವ ಕೆಲವು ಇವು ಗೊಬ್ಬರಗಳಿವೆ, ಅದರ ಮೂಲಕ ನಾವು ಕರಗಿಸ್ಬಿಟ್ಟು ಬೇರೆಗೆ ಕೊಡೋದರಿಂದ ರಸಗೊಬ್ಬರಗಳು ಪೋಲಾಗಲ್ಲ ಮತ್ತು ಅವು ಬೇರೆಗೇನೆ ಮೂಡ್ತಿವೆ. ಮತ್ತೆ ಇದರಿಂದ ಈ ಕೀಟ ರೋಗಗಳ ನಿಯಂತ್ರಣಕ್ಕೂ ಬಹಳ ಅನುಕೂಲನೇ, ತುಂಬಾ ಅನುಕೂಲ ಆಗುತ್ತೆ. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಮತ್ತೊಂದು ಅಂದ್ರೆ ಕಳೆ ನಿಯಂತ್ರಣ. ನೋಡಿ ಇಲ್ಲೇ ಕಳೆ ನಿಯಂತ್ರಣ ತುಂಬಾ ಮುಖ್ಯ. ಮತ್ತೆ ಕಲ್ಲಂಗಡಿ ಮತ್ತು ಕರ್ಬೂಜ ಜಾತಿ ಹಣ್ಣುಗಳಲ್ಲಿ ನಾವು ಬಳ್ಳಿಯನ್ನು ತಿರುಗಿ ಹಾಕೋದ್ರಿಂದ ಅದು ಚೆನ್ನಾಗಿ ಬೆಳೆಯಲ್ಲ. ಒಂದ್ಸರಿ ಬಳ್ಳಿಯನ್ನು ತಿರುಗಿಸಬಾರ್ದು ಬೆಳೆದ ಮೇಲೆ, ತಿರುಗಿಸಿದ ತಕ್ಷಣ ಅದ್ಯಾಕೋ ತುಂಬಾ ಇದು ಫಾಸ್ಟ್ ಆಗಿ ಬೆಳೆಯಲ್ಲ, ಒಂದ್ ಸ್ವಲ್ಪ ಅದಕ್ಕೆ ಶಾಕ್ ಆಗ್ತದೆ ಅನಿಸುತ್ತೆ ಬಳ್ಳಿಯನ್ನು ತಿರುಗಿ ಹಾಕಿದ್ರೆ. ಆದ್ರೆ ನಾವು ಪ್ಲಾಸ್ಟಿಕ್ ಶೀಟ್ ಮೇಲೆ ಅದನ್ನ ನಾವು ಬೇಸಾಯ ಮಾಡಿದಾಗ ಅದನ್ನು ಎತ್ತಿ ಹಾಕೋದು ಅಥವಾ ಕಳೆ ತೆಗಿಬೇಕಾದ್ರೆ ಸರಿಸುವುದು ಇದು ಯಾವುದು ಪ್ರಮೇಯನ ಬರೋಲ್ಲ. ಅದರಿಂದ ಅದು ಸಹ ಒಂದು ದೊಡ್ಡ ಲಾಭಾಂಶ ಅಂತ ಹೇಳ್ಬೋದಾಗಿದೆ ಕಳೆ ನಿಯಂತ್ರಣ. ಇನ್ನು ಮುಖ್ಯವಾಗಿ ನಾವು ಉತ್ತಮವಾದಂಥ ಗುಣಮಟ್ಟದ ಇಳುವರಿ ಪಡಿಬೇಕಾದ್ರೆ ಸೂಕ್ತವಾದಂಥ ತಳಿಗಳನ್ನು ಬಳಸ್ಕೊಳ್ಳೋದು ಬಹಳ ಮುಖ್ಯ. ಈ ಕಲ್ಲಂಗಡಿಯಲ್ಲಿರುವಂಥ ಪ್ರಮುಖವಾದ ತಳಿಗಳು ಯಾವ್ಯಾವು ಅಂತೀರಿ? ಹಾಂ, ಎಲ್ಲ ಬೆಳೆಗಳಂತೆ ಕಲ್ಲಂಗಡಿಯಲ್ಲಿಯೂ ಸಹ ಅನೇಕ ಕ್ರಾಂತಿಕಾರಿ ಬದಲಾವಣೆಗಳಾಗಿವೆ ತಳಿಗೆ ಸಂಬಂಧಿಸಿದ ಹಾಗೆ. ಇಲ್ಲಿ ಪ್ರಾರಂಭದಲ್ಲಿ ಸಾಂಪ್ರದಾಯಿಕ ತಳಿಗಳು ಮಾತ್ರ ಇದು ಟ್ರೆಡಿಷನಲ್ ವೆರೈಟೀಸ್. ಇತ್ತೀಚೆಗೆ ಹೈಬ್ರಿಡ್ ತಳಿಗಳು ಬಂದಿವೆ, F1 ಹೈಬ್ರಿಡ್ಸ್ ಅಂತ ನಾವು ಹೇಳ್ತೇವಲ್ಲ. ಈ F1 ಹೈಬ್ರಿಡ್ ತಳಿಗಳು ಬಂದ ಮೇಲೆ ಈ ಕಲ್ಲಂಗಡಿ ಹಣ್ಣಿನ ಬೇಸಾಯ ಇಡೀ ವರ್ಷ ನಡೀತಾ ಇದೆ. ಯಾಕಂದರೆ ಬೇರೆ ಬೇರೆ ಋತುಮಾನಗಳಿಗೆ ಸಂಬಂಧಿಸಿದ ಹಾಗೆ ಸೂಕ್ತವಾದ ತಳಿಗಳಿವೆ. ಬೇಸಿಗೆಯಲ್ಲಿ ಬರುವಂಥ ತಳಿಗಳು, ಚಳಿಗಾಲದಲ್ಲಿ ಬರುವಂಥದ್ದು ಮತ್ತು ಮಳೆಗಾಲದಲ್ಲಿ ಯಾವ್ದು ಸರಿ ಹೋಗ್ತದೆ ಅವೆಲ್ಲ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಬೆಳೆಸ್ಬೋದಾಗಿದೆ. ಇನ್ನು ಸಾಂಪ್ರದಾಯಿಕ ತಳಿಗಳ ಬಗ್ಗೆ ಹೇಳಬೇಕಂತಂದರೆ ಅರ್ಕಾ ಮಾಣಿಕ್ ಅಂತ ಇತ್ತು, ಅದು ಅರ್ಕಾ ಮಾಣಿಕ್ ಅಂತಿದೆ, ಅಂದ್ರೆ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ. ಹೌದು, IHR ತಳಿ ಅದು. ಅನೇಕ ವರ್ಷಗಳವರೆಗೆ ಅದು ದೊಡ್ಡ ಪ್ರಮಾಣದಲ್ಲಿ ಅದು ಬೇಸಾಯಕ್ಕೆ ಒಳಪಡ್ತಾ ಇತ್ತು. ಪ್ರಧಾನವಾದ ತಳಿ ಆಗಿತ್ತು, ಪ್ರಧಾನವಾದ ತಳಿ. ಅದು ಒಂಥರ ಇಡೀ ದೇಶದಲ್ಲಿ ಒಂಥರ ಕ್ರಾಂತಿಯನ್ನೇ ಮಾಡಿತ್ತು. ರಾಷ್ಟ್ರೀಯ ತಳಿ ಇದ್ದಂಗೆ, ರಾಷ್ಟ್ರೀಯ ತಳಿ ಇದಾಗಿತ್ತು. ಮತ್ತೆ ಶುಗರ್ ಬೇಬಿ ಅಂತ ಒಂದು ಚಿಕ್ಕ ಸೈಜದ್ದು ಅರ್ಕಾ ಮುತ್ತು, ಇವೆಲ್ಲ ಟ್ರೆಡಿಷನಲ್ ತಳಿಗಳು. ಆದ್ರೆ ಇತ್ತೀಚೆಗೆ ಬಂದಂತಹ ತಳಿಗಳು ಅರ್ಕಾ ಆಕಾಶ್ ಇದೆ, ಅರ್ಕಾ ಐಶ್ವರ್ಯ, ಅರ್ಕಾ ಮಧುರ, ಹಾಗೂ ಅನೇಕ ಖಾಸಗಿ ಬೀಜ ಕಂಪನಿಯವರು ಲೆಕ್ಕಿಲ್ಲದಷ್ಟು ತಳಿಗಳನ್ನು ತಂದಿದ್ದಾರೆ ಹೊರಗಡೆ. ಹೌದು, ಎಲ್ಲ ಕಂಪನಿಯವ್ರದ್ದು ಕನಿಷ್ಠ ಒಂದು 6 ಡಜನ್ ಬೆಸ್ಟ್ ವೆರೈಟೀಸ್ ಇದೆ. ಆ ತಳಿಗಳು ಎಲ್ಲ ರೀತಿಯಲ್ಲಿ ಚೆನ್ನಾಗಿವೆ ಮತ್ತು ಜಾಸ್ತಿ ಇಳುವರಿ, ಗುಣಮಟ್ಟ ಇವೆಲ್ಲದರಲ್ಲಿ ಅವು ಮುಂದಿವೆ. ಅದರಿಂದ ಇವತ್ತಿಗೆ F1 ಹೈಬ್ರಿಡ್ ತಳಿಗಳೇ ಸಾಂಪ್ರದಾಯಿಕ ತಳಿಗಳನ್ನು ಆಲ್ಮೋಸ್ಟ್ ಮೂಲುಗುಂಪು ಮಾಡಿಬಿಟ್ಟಿವೆ. ಈಗ ಒಟ್ಟಾರೆ ಬೇಸಾಯವನ್ನು ಗಣನೆಗೆ ತೆಗೆದುಕೊಂಡಾಗ 99.9 ಅಥವಾ ಅದಕ್ಕಿಂತ ಜಾಸ್ತಿ ವಿಸ್ತಾರವನ್ನು ಈ ಸಂಕೀರ್ಣ ತಳಿಗಳೇ ತೆಗೆದುಕೊಂಡಿವೆ. ಆದರೆ ನಮ್ಮ ರೈತ ಬಾಂಧವರು ತಜ್ಞರ ಸಲಹೆ ಮೇಲೆ ಈ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕಾಗ. ಹೌದು, ತಜ್ಞರ ಸಲಹೆ ಮೇಲೆ ಮಾಡಿದ್ರೆ ಚೆನ್ನಾಗಿರ್ತದೆ. ಮತ್ತೆ ಇನ್ನೊಂದು, ಈ ತಾವು ನೋಡಿರ್ಬೋದು ಮಾರ್ಕೆಟಲ್ಲಿ ಚಿಕ್ಕ ಸೈಜದ ಒಂದು ಕಲ್ಲಂಗಡಿ ಬರುತ್ತೆ, ಅದನ್ನು ಇವನ್ ಟ್ರೇದಲ್ಲಿ ಅಥವಾ ಕ್ರೇಟಲ್ಲಿ ಅಥವಾ ಅಂಗಡಿಯ ಶೆಲ್ಫ್ ಅಲ್ಲಿ ಇಟ್ಟು ಮಾರಾಟ ಮಾಡ್ತಾರೆ. ಐಸ್ ಬಾಕ್ಸ್ ವಾಟರ್ ಮೆಲನ್ಸ್ ಅಂತ ಹೇಳ್ತಾರೆ, ಚಿಕ್ಕ ಸೈಜದ ಇರ್ತದೆ, ಅದು ಕಪ್ಪು ಬಣ್ಣ ಆಗಿರ್ಬೋದು, ಗ್ರೀನ್ ಕಲರ್ ಆಗಿರ್ಬೋದು. ಮುಖ್ಯವಾಗಿ ಒಂದು ಕಿರಣ್ ಅಂತ ಒಂದು ತಳಿ ಇದೆ, ಅದು ಈಗ ಎಲ್ಲಾ ಕಡೆನೂ ಅದು ತುಂಬಾ ಜನಪ್ರಿಯವಾಗಿದೆ. ಹೌದು, ಯಾಕಂದ್ರೆ ಇತ್ತೀಚೆಗೆ ತಮಗೆ ಗೊತ್ತು ಈ ಕುಟುಂಬಗಳ ಗಾತ್ರವೇ ಅಥವಾ ಜನರ ಸಂಖ್ಯೆ ಕಡಿಮೆ ಆಗಿಬಿಟ್ಟಿದೆ. ಸ್ಮಾಲ್ ಫ್ಯಾಮಿಲಿ, ಚಿಕ್ಕ ಫ್ಯಾಮಿಲಿಗೆ ಸರಿ ಹೋಗುವಂತದಂದ್ರೆ ಈ ಐಸ್ ಬಾಕ್ಸ್ ವಾಟರ್ ಮೆಲನ್ಸ್. ಅದರ ಬೇಸಾಯ ಜಾಸ್ತಿ ಆಗ್ತಿದೆ, ಬಳಕೆ ಸಹ ಜಾಸ್ತಿ ಆಗ್ತಿದೆ. ಅಲ್ಲಿ ಕಿರಣ್ ಅನ್ನುವ ಒಂದು ತಳಿ ಮೇಲ್ಗೈ ಸಾಧಿಸಿದೆ. ಇನ್ನ ಈ ಮೊದಲು ತಾವು ನಿಖರ ಬೇಸಾಯ ಅಂತ ತಿಳಿಸಿದ್ರಿ, ಇದರ ಬಗ್ಗೆ ಸ್ವಲ್ಪ ವಿವರಗಳನ್ನ ಕೊಡ್ತೀರಾ? ನಿಖರ ಬೇಸಾಯದಲ್ಲಿ ನಾವು ಮೊಟ್ಟ ಮೊದಲು ಏನು ಮಾಡಬೇಕಂತಂದ್ರೆ, ನಾವು ತೋಟದವನ್ನು ಚೆನ್ನಾಗಿ ಉಳುಮೆ ಮಾಡಿಬಿಟ್ಟು ಚೆನ್ನಾಗಿ ಹರಗಿಬಿಟ್ಟು ಏರುಮಡಿಗಳನ್ನ ನಾವು ಮಾಡಬೇಕಾಗ್ತದೆ. 120 ಸೆಂಟಿಮೀಟರ್ ಅಗಲದ ಏರುಮಡಿಗಳನ್ನ 10-15 ಸೆಂಟಿಮೀಟರ್ ಅಷ್ಟು ಎತ್ತರ ಬೇಕಾಗುತ್ತೆ. ಅದನ್ನ ಮಾಡಿದಾಗ ಜೊತೆಗೆ ನಾವು ಒಂದು ಸುಮಾರು 10 ಟನ್ನಷ್ಟು ತಿಪ್ಪೆ ಗೊಬ್ಬರ ಹಾಕಬೇಕಾಗಿದೆ, ಮತ್ತು 80 ಕೆಜಿಯಷ್ಟು ನೈಟ್ರೋಜನ್, ಮತ್ತು 100 ಕೆಜಿಯಷ್ಟು ಫಾಸ್ಫರಸ್, ಮತ್ತು 80 ಕೆಜಿಯಷ್ಟು ಪೊಟ್ಯಾಷಿಯಮ್ನೇ ಮಣ್ಣಿನಲ್ಲೇ ಮಿಕ್ಸ್ ಮಾಡಿಬಿಟ್ಟು ಏರುಮಡಿ ಮಾಡಬೇಕು. ಏರುಮಡಿ ಮಾಡಿದ್ಮೇಲೆ ನಾವು ಡ್ರಿಪ್ ಲೈನ್ಗಳನ್ನು ಎಳಿಬೇಕು, ಒಂದು ಅಥವಾ 2 ಲೈನನ್ನು ನೇರವಾಗಿ ಅಲ್ಲಿ ಬರುತ್ತೆ. ಅದಾದ ಮೇಲ್ಗಡೆ ಪ್ಲಾಸ್ಟಿಕ್ ಶೀಟನ್ನೇ ಮಲ್ಚ್ ರೂಪದಲ್ಲಿ ನಾವು ಹಾಕ್ತೇವೆ, ಟೈಟಾಗಿ ಹಾಕಿ ಬದಿಗಳಿಗೆ ಮಣ್ಣುಗಳನ್ನು ಪೇರಿಸಿ ಅದು ಗಾಳಿಯಿಂದ ಆಚೆ ಈಚೆ ಸರಿದಾಡ್ಬೋದು, ಹಾರಾಡೋದಕ್ಕೆ ಅವಕಾಶ ಕೊಡಲ್ಲ. ಅದಾದ್ಮೇಲೆ ನಾವು ಏನು ಮಾಡ್ತೇವೆ ಅಂತಂದರೆ, 75-100 ಸೆಂಟಿಮೀಟರ್ ದೂರದಲ್ಲಿ ಆ ಪ್ಲಾಸ್ಟಿಕ್ ಶೀಟ್ ಮಧ್ಯಭಾಗದಲ್ಲಿ ನಾವು ತೂತುಗಳನ್ನು ಮಾಡ್ತೇವೆ. ಆ ಒಂದೊಂದು ತೂತುಗಳಲ್ಲಿ ನಾವು ಮೊದಲೇ ಸಿದ್ಧಪಡಿಸಿ ಇಟ್ಟುಕೊಂತಹ ಪರೋಟ್ರದಲ್ಲಿ ಬೆಳೆಸಿದಂತಹ ಕಲ್ಲಂಗಡಿ ಸಸಿಗಳನ್ನೇ ಒಂದೊಂದರಂತೆ ನಾವು ನೆಟ್ಬಿಟ್ಟು ಡ್ರಿಪ್ಪನ್ನು ಆನ್ ಮಾಡಿದಾಗ ನೀರು ಅಲ್ಲೇ ಪ್ರಾರಂಭದೇ ಜಿನುಗಕ್ಕೆ ಪ್ರಾರಂಭ ಆಗುತ್ತೆ. ನೆಟ್ಟ ದಿನದಿಂದನೇ, ನೆಟ್ಟ ಕ್ಷಣದಿಂದನೇ ಆಗುತ್ತೆ, ಇದು ಪ್ರಾರಂಭ ಆಗುತ್ತೆ. ಮುಂದೆ ನಾವು ಕಾಲಕಾಲಕ್ಕೆ ನೀರಲ್ಲಿ ಕರಗುವ ಗೊಬ್ಬರಗಳನ್ನೇ ಸುಮಾರು 10 ದಿನಕ್ಕೆ ಒಂದು ಸಾರಿ ನಾವು ಕೊಡಬೇಕಾಗುತ್ತೆ. ಅದರಲ್ಲಿ ಪೊಟ್ಯಾಷಿಯಂ ನೈಟ್ರೇಟ್, ಕ್ಯಾಲ್ಸಿಯಂ ನೈಟ್ರೇಟ್, 19-ಆಲ್, ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಇವನ್ನೆಲ್ಲ ನಾವು ಕೊಡಬೇಕಾಗುತ್ತೆ. ಮತ್ತು ಪೊಟ್ಯಾಷಿಯಂ ನೈಟ್ರೇಟ್ 25 ಕೆಜಿ, ಕ್ಯಾಲ್ಸಿಯಂ ನೈಟ್ರೇಟ್ 25 ಕೆಜಿ, 19-ಆಲ್ ಇದು 12.5 ಕೆಜಿನೇ ಪರ್ ಹೆಕ್ಟರ್ಗೆ ನಾವು ದ್ರವ ರೂಪದಲ್ಲಿ ಕೊಡಬೇಕಾಗುತ್ತದೆ. ಒಟ್ಟು ಕ್ವಾಂಟಿಟಿಗೆ 10 ಸಾರಿ ಕೊಡೋದ್ರಿಂದ ಅದನ್ನ ಭಾಗಿಸ್ಬಿಟ್ಟು 10 ರಿಂದ ಪ್ರತಿ ಸಾರಿ ಎಷ್ಟು ಕೊಡಬೇಕು ಅನ್ನೋದು ಹೌದು, ಅಷ್ಟನ್ನೇ ನಾವು ನೀರಲ್ಲಿ ಕರಗಿಸಿ ಡ್ರಿಪ್ ಮೂಲಕ ಕೊಡಬೇಕಾಗುತ್ತೆ. ಅಂದ್ರೆ ಇವೆಲ್ಲ ನೀರಿನಲ್ಲಿ ಸರಾಗುವ ಕರಗುವಂತ ಗೊಬ್ಬರ ಕರಗುವಂತದ್ದೇ ಮಾತ್ರ ಕೊಡಬೇಕು, ಇಲ್ಲಾಂತಂದ್ರೆ ನಾವು ಬೇರೆ ಗೊಬ್ಬರಗಳನ್ನ ಕೊಟ್ರೆ ನಮ್ಮ ಡ್ರಿಪ್ ಸಿಸ್ಟಮ್ ಹಾಳಾಗೋಗುತ್ತೆ, ಅಲ್ಲಿ ಕ್ಲಾಗ್ ಆಗ್ಬಿಡುತ್ತೆ, ಡ್ರಿಪ್ಪರ್ ಎಲ್ಲ ಕಟ್ಕೊಂಡ್ಬಿಡುತ್ತೆ, ಅದರಿಂದ ನಾವು ಅದನ್ನ ಕೊಡಬಾರ್ದು. ಇದು ಬಹಳ ಮುಖ್ಯ, ಸಾಕಷ್ಟು ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರ ಜೊತೆಗೆ ರಸಗೊಬ್ಬರ, ಹೌದಂದ್ರೆ ಈ ಸಮತೋಲನ ರೀತಿಯಲ್ಲಿ ನಾವು ಅದಿರಲೇಬೇಕು, ಇಲ್ಲಾಂದ್ರೆ ಈಲ್ಡ್ ಅಷ್ಟು ಬರಲ್ಲ, ಕ್ವಾಲಿಟಿನೂ ಅಷ್ಟು ಚೆನ್ನಾಗಿ ಬರಲ್ಲ ಅಂದ್ರೆ. ಇನ್ನ ಮುಖ್ಯವಾಗಿ ಸೂಕ್ಷ್ಮ ಪೋಷಕಾಂಶಗಳನ್ನು ಕೂಡ ಕೊಡಬೇಕಾಗತ್ತೆ. ಹೌದು, ಕೊಡಬೇಕಾಗುತ್ತೆ. ಸೂಕ್ಷ್ಮ ಪೋಷಕಾಂಶಗಳಲ್ಲಿ ಮ್ಯಾಗ್ನೀಷಿಯಂ ಸಲ್ಫೇಟ್ ಮತ್ತು ಬೋರಾನ್ ಮತ್ತು ಕಾಪರ್ ಸಲ್ಫೇಟನ್ನು ನಾವು 40 ಕೆಜಿ, 5 ಕೆಜಿ ಮತ್ತು 10 ಕೆಜಿ ಅನುಕ್ರಮವಾಗಿ ನಾವು ಪ್ರತಿ ಹೆಕ್ಟರ್ಗೆ ಕೊಡಬೇಕಾಗುತ್ತೆ. ಈ ಸೂಕ್ಷ್ಮ ಪೋಷಕಾಂಶಗಳನ್ನೇ ನಾವು 1/2 ಕ್ವಾಂಟಿಟಿನೇ ನಾವು ಮಡಿ ಮಾಡಬೇಕಾದ್ರೆ ಕೊಡಬೇಕು, ಇನ್ನರ್ಧದಷ್ಟನ್ನೇ ಬಳ್ಳಿಗಳ ಬೆಳವಣಿಗೆ ಆಗಬೇಕಾದ್ರೆ ಕೊಡಬೇಕಾಗುತ್ತೆ. ಮತ್ತು ಈ ಏರು ಮಡಿಗಳನ್ನು ಮಾಡ್ಕೊಳ್ಳುವಲ್ಲೂ ಕೂಡ ಈ ಪ್ರಧಾನ ಪೋಷಕಾಂಶಗಳನ್ನು ಕೊಡಬೇಕಾಗತ್ತೆ. ಹೌದಂತ್ರಿ, ಸಾರಜನಕ, ರಂಜಕ, ಪೊಟಾಷ್ ಎಲ್ಲ ನಾವು ಮೊದಲಕ್ಕೆ ಒಂದು ಡೋಸ್ ಕೊಟ್ಬಿಡ್ತೇವೆ ಅಂತ ರೀ. ಅದಾದಮೇಲೂ ಸಹ ರಸಾವರಿ ಮೂಲಕ NPKನ ಕೊಡ್ತಾ ಹೋಗುತ್ತೇವೆ 10 ದಿನಕ್ಕೆ ಒಂದು ಸಾರಿ. ಮತ್ತೆ ಈ ಬಳ್ಳಿಗಳು ಹೂಗಳನ್ನು ಬಿಡೋದಕ್ಕೆ ಪ್ರಾರಂಭವಾಗ್ತಾವಲ್ಲ, ಆ ಸಂದರ್ಭದಲ್ಲಿ ಈ ಹೂಗಳ ನಿಯಂತ್ರಣವನ್ನು ಏನಾದರೂ ಮಾಡಬೇಕಾಗುತ್ತೆ? ಅದು ಇರುತ್ತೆ, ಹೂಗಳ ನಿಯಂತ್ರಣ ಮತ್ತು ಬಳ್ಳಿಗೆ ಎಷ್ಟು ಕಾಯಿಗಳು ಅಂತ ಅನ್ನುವ ಒಂದು ಒಂದು ನಾವು ಲೆಕ್ಕಾಚಾರ ಮಾಡಿಬಿಟ್ಟು ಒಂದು ಬಳ್ಳಿಗೆ 1 ಅಥವಾ 2 ಕಾಯಿಗಳನ್ನು ಮಾತ್ರ ಬಿಡಬೇಕಾಗುತ್ತೆ. ಯಾಕಂದ್ರೆ ನಮಗೆ ಸೈಜು ಮತ್ತು ಗುಣಮಟ್ಟ ಅವೆಲ್ಲ ಮುಖ್ಯವಾಗಿರೋದ್ರಿಂದ ಒಂದು ಬಳ್ಳಿಗೆ 1 ಅಥವಾ 2 ಬಿಡಬೇಕಾಗುತ್ತೆ, ಅದನ್ನೇ ನಾವು ಮಾಡಬೇಕಾಗುತ್ತೆ. ಮತ್ತೆ ಮತ್ತೊಂದು ಕ್ರಮ, ಮುಖ್ಯವಾದ ಕ್ರಮ ಅಂದರೆ ಬಳ್ಳಿಯ ಉದ್ದವನ್ನು ಸಹ ನಿಯಂತ್ರಿಸೋದು, ಹಾಲ್ಟಿಂಗ್ ಅಂತ ಹೇಳ್ತಾರೆ. ಅಂದರೆ ಕಾಯಿ ಕಚ್ಚಿದ ಮೇಲೆ ಆ ಕಾಯಿಯಿಂದ ಆಚೆಗೆ 10 ಎಲೆಗಳನ್ನು ಬಿಟ್ಬಿಟ್ಟು ಅದು ತುದಿಯನ್ನೇ ಕಟ್ ಮಾಡ್ತಾರೆ, ಅದರಿಂದ ಮುಂದೆ ಬಳ್ಳಿ ವೃಥಾ ಆ ಬಳ್ಳಿ ಬೆಳೆಯೋದು ನಿಲ್ಲುತ್ತೆ, ಮತ್ತೆ ಅದರದ್ದು ಎನರ್ಜಿ ವೇಸ್ಟ್ ಆಗೋದು ತಪ್ಪುತ್ತೆ, ಎಲ್ಲ ಈ ಹಣ್ಣಿನ ಕಡೆ ಬಂದ್ಬಿಡುತ್ತದೆ. ಹೌದು, ಬರುತ್ತೆ ಆ ಶಕ್ತಿ. ಹೌದು, ಇದೇ ಹಾಲ್ಟಿಂಗ್ ಅನ್ನ ಬೇರೆ ಬೇರೆ ಬೆಳೆಗಳಲ್ಲಿ ಸಹ ಮಾಡ್ತಿದ್ದಾರೆ. ಉದಾಹರಣೆಗೆ ದ್ರಾಕ್ಷಿಯಲ್ಲಿ ಸಹ ಹಾಲ್ಟಿಂಗ್ ಮಾಡ್ತಿದ್ದಾರೆ, ಕುಡಿಚಿ ಊಟುವುದು ಅಂತ ಹೇಳ್ತಾರೆ. ಕುಡಿಚಿ ಊಟೋದ್ರಿಂದ ನಾವು ಕವಲುಗಳು ಹೆಚ್ಚು ಬರಂಗೆ ಮಾಡಬಹುದು. ಹೌದು ಹೌದಂದ್ರೆ, ಮತ್ತೆ ಏನು ಬರೀ ಸಸ್ಯದ ಬೆಳವಣಿಗೆಯನ್ನ ನಾವು ಈ ಬೇರೆ ಒಂದು ನಮಗೆ ಬೇಕಾದಂತ ಫಲದ ಬೆಳವಣಿಗೆಗೆ ನಾವು ನಿರ್ದೇಶನ, ಇಲ್ಲಾಂದ್ರೆ ಅನವಶ್ಯಕವಾಗಿ ಬಳ್ಳಿನೇ ಬೆಳೀತಾ ಹೋಗ್ಬಿಟ್ಟು ಹಣ್ಣುಗಳು ಗುಣಮಟ್ಟ ಮತ್ತು ಹಣ್ಣುಗಳ ಗಾತ್ರ ಕಡಿಮೆ ಆಗುತ್ತೆ. ಇನ್ನು ಸಸ್ಯ ಸಂರಕ್ಷಣೆ ಬಹಳ ಮುಖ್ಯವಾದಂತಹದ್ದು. ಈ ಕಲ್ಲಂಗಡಿಗೆ ಬರುವಂತ ಮುಖ್ಯವಾದ ಕೀಟಗಳು ಯಾವ್ಯಾವು ಅಂತೀರಿ? ತಾವು ಹೇಳ್ದಂಗೆ ಕಲ್ಲಂಗಡಿ ತುಂಬ ಸೂಕ್ಷ್ಮವಾದ ಬೆಳೆ ಇದು, ಬಳ್ಳಿ ಜಾತಿ ಅಥವಾ ಅದು ಕುಂಬಳ ಜಾತಿಗೆ ಸೇರಿದೆ ನೋಡಿ. ಕುಂಬಳ ಜಾತಿ ಸಹಜವಾಗಿ ಅನೇಕ ಕೀಟ ರೋಗಗಳಿಗೆ ತುತ್ತಾಗುತ್ತೆ. ತಾವು ಹೇಳ್ದಂಗೆ ಕೀಟಗಳಲ್ಲಿ ಸಸ್ಯದ ಹೇನುಗಳು, ಬಿಳಿ ನೊಣ, ಎಲೆ ತಿನ್ನುವ ಕಂಬಳಿ ಹುಳು ಮತ್ತು ಲೀಫ್ ಮೈನರ್ ಅಂದರೆ ರಂಗೋಲಿ ಹುಳು ಅಂತ ಹೇಳ್ತಾರೆ, ಅದು ನುಸಿ, ಇವೆಲ್ಲ ಮುಖ್ಯವಾಗಿ ಇದನ್ನೇ ಕಲ್ಲಂಗಡಿಯನ್ನು ಕಾಡುವಂತಹ ಕೀಟಗಳಾಗಿವೆ. ಇನ್ನು ರೋಗಗಳು ಬರ್ತವೆ, ರೋಗಗಳು ಸುಮಾರಿದೆ ಅಂತೆ, ರೋಗಗಳು ಸಹ ತುಂಬಾ ಬರುತ್ತೆ. ಅದರಲ್ಲಿ ಇತ್ತೀಚೆಗೆ ಹೆಚ್ಚಾಗಿ ಕಾಣಿಸ್ಕೊಳ್ಳೋದು ನಂಜುರೋಗ ಅಂತಿದೆ, ಅಂದರೆ ವೈರಸ್, ಅದು ಜಾಸ್ತಿ ಕಾಣಿಸ್ಕೊಳ್ತದೆ. ಬೇಸಿಗೆಯಲ್ಲಿ ಅದು ಕಾಣಿಸ್ಕೊಳ್ತದೆ ಆ ರೋಗ ಇದೆ, ಅದಿಲ್ಲ ಅಂತಂದರೆ ಅಥವಾ ಅದ್ರ ಜೊತೆಗೆ ಬಳ್ಳಿಯೇ ಬಾಡುವಂತಹ ರೋಗ ಇದೆ ಅಂದರೆ ವಿಲ್ಟ್ ಅಂತ ಹೇಳ್ಬೋದಾಗಿದೆ. ಕಾಯಿ ಮತ್ತು ಎಲೆ ಕೊಳೆಯುವ ರೋಗ ಇದೆ, ಸುಳಿ ಕೊಳೆಯುವಂತಹ ಒಂದು ರೋಗ ಇದೆ, ಬೇರುಗಂಟು, ಜಂತು ಹುಳು ಉಂಟು ಮಾಡ್ತವೆ ಬೇರುಗಂಟನ್ನೇ, ನಿಮೆಟೋಡ್ಸ್ ಅಂತ ಹೇಳ್ತೀವಲ್ಲ ಅದು ಸಹ ಇದೆ. ಮುಖ್ಯವಾಗಿ ರಸ ಹೀರುವಂತ ಕೀಟಗಳನ್ನು ನಿಯಂತ್ರಣ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಈ ಬಳ್ಳಿನೇ ಒಂಥರ ರಸವತ್ತಾಗಿರೋದ್ರಿಂದ, ಮತ್ತೆ ಇದು ನಾವು ಮುಖ್ಯವಾಗಿ ಇದನ್ನೇ ನಾವು ಒಣ ಪ್ರದೇಶಗಳಲ್ಲಿ ಬೆಳೆಯೋದ್ರಿಂದ ಇಂಥ ಕೀಟಗಳು ಅಲ್ಲಿ ಜಾಸ್ತಿ ಉತ್ಪತ್ತಿ ಆಗ್ತವೆ. ಅವಾಗ ನಾವು ಅದನ್ನೇ ನಿಯಂತ್ರಣ ಮಾಡಲಿಲ್ಲ ಅಂತಂದ್ರೆ ಆ ಬಳ್ಳಿಗಳ ಬೆಳವಣಿಗೆನೆ ಕುಂಠಿತವಾಗುತ್ತೆ, ಮುಂದೆ ಹಣ್ಣುಗಳ ಗುಣಮಟ್ಟ ಸಹ ಕಡಿಮೆ ಆಗುತ್ತೆ. ಅದರಿಂದ ನಾವು ಸೂಕ್ತವಾದ ಕೀಟ ಔಷಧಿಗಳು ಮತ್ತು ರೋಗ ನಿವಾರಕ ಔಷಧಿಗಳನ್ನು ಬಳಸಿಬಿಟ್ಟು ತಜ್ಞರ ಸಲಹೆ ಮೇರೆಗೆ ನಾವು ಇದನ್ನು ನಿಯಂತ್ರಣ ಮಾಡಿದ್ದೇ ಆದರೆ ನಮಗೆ ಉತ್ತಮ ಇಳುವರಿ ಬರುತ್ತೆ. ಮುಖ್ಯವಾಗಿ ರಸ ಹೀರುವ ಕೀಟಗಳನ್ನು ನಿಯಂತ್ರಣ ಮಾಡೋದ್ರಿಂದ ಈ ವೈರಸ್ ರೋಗಗಳನ್ನು ಕೂಡ ನಾವು ನಿಯಂತ್ರಣ ಮಾಡಬಹುದು. ಹೌದು, ಖಂಡಿತ. ಯಾಕಂತಂದ್ರೆ ನಾವು ವೈರಸ್ ಅಥವಾ ನಂಜು ರೋಗ ಇವು ಬರುವುದು ಕೀಟಗಳ ಮೂಲಕವೇ, ಇದರ ವಾಹಕ ಅಂತ ಹೇಳ್ತಾರೆ ನೋಡಿ, ಟ್ರಾನ್ಸ್ಮಿಟರ್ಸ್, ಅವು ಕೀಟಗಳೇ ಆಗಿರ್ತವೆ. ಅದರಿಂದ ನಾವು ಆ ಕೀಟಗಳನ್ನು ನಿಯಂತ್ರಿಸಿದಾಗ ಸಹಜವಾಗಿ ಆ ನಂಜು ರೋಗ ಬರುವುದು ಕಡಿಮೆ ಆಗುತ್ತೆ ಅಥವಾ ಬರಲ್ಲ. ಜೊತೆಗೆ ಈ ಚಳಿಗಾಲದಲ್ಲಿ ಸ್ವಲ್ಪ ಬೂದಿ ರೋಗನೂ ಹೆಚ್ಚು ಬರುತ್ತೆ. ಹಾ, ಬೂದಿ ರೋಗ ತುಂಬಾ ಬರುತ್ತೆ ಚಳಿಗಾಲದಲ್ಲಿ. ಸುಮಾರು ಅಂತ ನಾನು ಹೇಳ್ತೇನೆ, ಜನವರಿ ಫೆಬ್ರವರಿ ತಿಂಗಳಲ್ಲಿ ಬೂದಿ ರೋಗ ತುಂಬಾ ಕಾಣಿಸ್ಕೊಳ್ತದೆ. ಅಂದ್ರೆ ಅವಾಗ ಗಂಧಕ ಬಳಸಬಾರ್ದು ನಾವು. ಅವಾಗ ನೋಡಿ, ನಾವು ಮುಖ್ಯವಾಗಿ ತಾವು ಹೇಳಿದ್ರೆ ಕರೆಕ್ಟ್, ಈ ಕುಂಬಳ ಜಾತಿ ಬಳ್ಳಿಗಳಲ್ಲಿ ನಾವು ಗಂಧಕವನ್ನ ನಾವು ಬಳಸಬಾರ್ದು. ಆಗ ಕೆರಾತಿನ್ ಅಂತ ಬೇರೆ ಔಷಧಿ ಇದೆ, ಅಂದ್ರೆ ನಾನ್ ಸಲ್ಫರ್ ಫಂಗಿಸೈಡ್ ಅಂತಿದೆ, ಅದನ್ನ ಕೆರಾತಿನ್ ನಾವು ಬಳಸಬಹುದಾಗಿದೆ. ಇತ್ತೀಚೆಗೆ ಬೇರೆ ರೋಗ ಅಂತ ಬಂದಿದೆ, ಅವನ್ನೆಲ್ಲ ನಾವು ಬಳಸೋದ್ರ ಮೂಲಕ ನಾವು ಈ ಬೂದಿ ರೋಗವನ್ನು ನಿಯಂತ್ರಿಸಬಹುದು. ನಾವು ಗಂಧಕವನ್ನು ಬಳಸಿದ್ದೇ ಆದ್ರೆ ಎಲೆಗಳು ಸುಟ್ಟೋಗುತ್ತವೆ. ಅದರಿಂದ ರೈತ ಬಾಂಧವರು ಗಂಧಕವನ್ನು ಅಪ್ಪಿ ತಪ್ಪಿ ಆದರೂ ಸಹ ಈ ಕುಂಬಳ ಜಾತಿ ತರಕಾರಿ, ಯಾವುದೇ ಕುಂಬಳ, ಇದು ಸಹ ಕುಂಬಳ ಜಾತಿಗೆ ಸೇರಿದೆ. ಅದರಿಂದ ಕುಂಬಳ ಜಾತಿಯ ಯಾವುದೇ ಹಣ್ಣು ಅಥವಾ ತರಕಾರಿ ಬೆಳೆಗೆ ನಾವು ಗಂಧಕವನ್ನು ಈ ಬೂದಿ ರೋಗ ನಿಯಂತ್ರಣಕ್ಕೆ ಬಳಸಬಾರ್ದು ಅಂತ. ಒಂದ್ ವೇಳೆ ಬೂದಿ ರೋಗ ನಿಯಂತ್ರಣ ಮಾಡಲಿಲ್ಲ ಅಂದ್ರೆ ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆನೇ ಸರಿಯಾಗಿ ನಡೆಯುತ್ತಿಲ್ಲ. ಹೌದು, ಯಾಕಂದ್ರೆ ಬೂದಿ ರೋಗದಿಂದ ಎಲೆಗಳು ಬಾಡಿ ಹೋಗುತ್ತವೆ, ಒಂದು 3-4 ದಿನದಲ್ಲಿ ಬಾಡಿ ಹೋಗುತ್ತವೆ, ಮತ್ತೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಸಹ ಕಡಿಮೆ ಆಗಿಬಿಟ್ಟು ಇಳುವರಿ ಕಡಿಮೆ ಆಗುತ್ತೆ. ಮತ್ತೆ ಈ ಹೂಗಳು ಉದುರ ಸಮಸ್ಯೆ ಏನಾದರೂ ಬರುತ್ತೆ ಕಲಂಗಡಿ? ಇರುತ್ತೆ, ಹೂಗಳ ಉದುರುವ ಸಮಸ್ಯೆಯು ಸಹ ತುಂಬಾ ಇರುತ್ತೆ. ಅದಕ್ಕೆ ನಾವು ನೋಡಿ, ಈಗ ಪ್ರಾರಂಭದಲ್ಲಿ ಅಂದ್ರೆ ಮಡಿಗಳನ್ನು ಮಾಡುವಾಗ ನಾವು NPK ಕೊಡ್ತೇವೆ, ಮತ್ತೆ ಈ ಸೂಕ್ಷ್ಮ ಕೊಟ್ಟಿಗೆ ಗೊಬ್ಬರ, ಸೂಕ್ಷ್ಮ ಪೋಷಕಾಂಶಗಳು ಮುಖ್ಯವಾಗಿ ಬೋರಾನ್, ಇವೆಲ್ಲ ನಾವು ಕೊಡೋದ್ರಿಂದ ಹೂ ಉದುರುವ ಸಮಸ್ಯೆ ಕಡಿಮೆ ಆಗುತ್ತೆ. ನಾವು ಗೊಬ್ಬರವನ್ನು ಸರಿಯಾಗಿ ಕೊಡಲಿಲ್ಲ ಅಂದ್ರೆ ಅದು ಉದುರುತ್ತೆ. ಮತ್ತೆ ಇಷ್ಟೆಲ್ಲ ಮೀರಿ ನಾವಿನ್ನೂ ಚೆನ್ನಾಗಿ ಅದು ಸೆಟ್ ಆಗಬೇಕಂದ್ರೆ NA ಅಂತಿದೆ, ನೆಫ್ಥಲಿನ್ ಎಸ್ಟಿಕ್ ಆಸಿಡ್ ಅಥವಾ ಪ್ಲಾನೋಫಿಕ್ಸ್, ಅದು ನಾವು 50 PPM ಪ್ರಮಾಣದಲ್ಲಿ ನಾವು ಬಳ್ಳಿಗಳಿಗೆ 40th ದಿನಕ್ಕೆ ನಾವು ಅದನ್ನು ಸ್ಪ್ರೇ ಮಾಡಿದರೆ ಆ ಕಾಯಿ ಕಚ್ಚುವ ಪ್ರಮಾಣ ತುಂಬ ಚೆನ್ನಾಗಾಗುತ್ತೆ ಅಂತ. ಇನ್ನು ಮುಖ್ಯವಾಗಿ ಈ ಹಣ್ಣುಗಳ ಒಂದು ಕೊಯ್ಲಿಗೆ ಬಂದರೆ ಯಾವ ಸೂಚಕಗಳನ್ನು ನೋಡಿ ನಾವು ಈ ಕಲ್ಲಂಗಡಿಯನ್ನು ಕೊಯ್ಲು ಮಾಡಬೇಕಾಗುತ್ತೆ? ಅದು ತುಂಬ ಮುಖ್ಯವಾಗಿದ್ದು, ಕಲ್ಲಂಗಡಿ ನಾವು ನಾಟಿ ಮಾಡಿದ ಅಥವಾ ಬೀಜವನ್ನು ನೆಟ್ಟ 100-115 ದಿನಕ್ಕೆ ಹಣ್ಣು ಕೊಯ್ಲಿಗೆ ಸಿದ್ಧವಾಗುತ್ತದೆ. ಇದರಲ್ಲಿ ಮುಖ್ಯವಾಗಿ ಸಾಮಾನ್ಯವಾಗಿ ರೈತರು ಯಾವ ಒಂದು ಸೂಚಕವನ್ನು ಬಳಸ್ತಾರಂತಂದ್ರೆ ಆ ಹಣ್ಣುಗಳನ್ನು ಬೆರಳುಗಳಿಂದ ಹಿಂಗೆ ಬಾರಿಸ್ತಾರೆ, ತಟ್ಟಿದಾಗ ಅದು ಡಬ್ ಡಬ್ ಅಂತ ಸೌಂಡ್ ಬರಬೇಕು. ಅದು ಕಂಚಿನಂತ ಸೌಂಡು ಅಥವಾ ಮೆಟಾಲಿಕ್ ಸೌಂಡ್ ಬರಬಾರ್ದು, ಲೋಹದ ಸೌಂಡ್ ಬರಬಾರ್ದು. ಡಬ್ ಡಬ್ ಅಂತ ಈ ಖಾಲಿ ಡಬ್ಬವನ್ನು ರಟ್ಟಿನ ಡಬ್ಬ ಬಾರಿಸಿದಂಗೆ ಸೌಂಡ್ ಬಂದಾಗ ಅದು ಬಂದಿದೆ ಅಂತ ಅರ್ಥ ಆಗ್ತದೆ. ಅದೇ ಸರಿಸುಮಾರಿಗೆ ಆ ಬಳ್ಳಿಯ ವಿರುದ್ಧ ದಿಕ್ಕಿನಲ್ಲಿ ಅಥವಾ ಕಾಯಿಯ ತೊಟ್ಟಿನ ವಿರುದ್ಧ ದಿಕ್ಕಿನಲ್ಲಿ ಇರುವಂತಹ ಲತಾತಂತು ಟೆಂಡ್ರಿಲ್ ಅಂತ ಅದು ಸಹ ಒಣಗಕ್ಕೆ ಸ್ಟಾರ್ಟ್ ಆಗುತ್ತೆ, ತುದಿಯಿಂದ ಹಳದಿ ಆಗುತ್ತೆ, ಒಣಗುತ್ತೆ. ಅದು ಸಹ ಒಂದು ಮುಖ್ಯವಾದ ಸೂಚಕ. ಮತ್ತೆ ಇನ್ನು ಕೆಲವು ತಳಿಗಳಲ್ಲಿ ಗಾಢವಾದ ಹಸಿರು ಬಣ್ಣ ತಿಳಿ ಹಸಿರು ಬಣ್ಣಕ್ಕೆ ತಿರುಗುತ್ತೆ, ಅದು ಸಹ ಇದು ಹಣ್ಣು ಬಲ್ತಿದೆ, ಚೆನ್ನಾಗಿ ಬಲ್ತಿದೆ, ಕೊಯ್ಬೋದು ಅಂತ ಬರ್ತದೆ. ಮತ್ತೆ ಕಲ್ಲಂಗಡಿ ಹಣ್ಣಲ್ಲಿ ನಾವು ಕಿತ್ಮೇಲೆ ಹಣ್ಣಾಗಲ್ಲ, ಅದು ಚೆನ್ನಾಗಿ ಹಣ್ಣಾದ್ಮೇಲೆ ಕೀಳ್ಬೇಕಾಗುತ್ತೆ. ಬಳ್ಳಿನಲ್ಲೇ ಚೆನ್ನಾಗಿ ಪಕ್ವಾಗಬೇಕು, ಬಳ್ಳಿಯಲ್ಲೇ ಅದು ಪಕ್ವಾಗಿರ್ಬೇಕು. ನಾವು ಕಿತ್ಮೇಲೆ ಅದು ಮತ್ತೆ ಹಣ್ಣಾಗಲ್ಲ, ಅದು ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಅದರಿಂದ ಚೆನ್ನಾಗಿ ಸರಿಯಾದ ಹಂತದಲ್ಲಿ ಅದನ್ನು ಕಿತ್ತಾಗ ಅದು ಹಣ್ಣಾಗಿದೆ ಅಂತ ಖಚಿತಪಡಿಸಿಕೊಂಡೇ ಕೀಳ್ಬೇಕಾಗುತ್ತೆ. ತಂಪೊತ್ತಿನಲ್ಲೇ ಕೇಳ್ಕೋಬೇಕು. ಹೌದು, ಅದನ್ನೇ ನಾವು ಮಧ್ಯಾಹ್ನದ ಕಡು ಬಿಸಿಲಿನಲ್ಲಿ ನಾವು ಕೇಳಬಾರ್ದು, ಬೆಳಿಗ್ಗೆ ಅಥವಾ ಸಂಜೆ ಕೇಳ್ಬೋದಾಗಿದೆ. ಕಿತ್ಮೇಲೂ ಸಹ ಅದನ್ನ ನಾವು ಅಲ್ಲಿ ಒಂದು ನೆರಳಲ್ಲಿ ಅಥವಾ ಒಂದು ಶೆಡ್ಡಿನಲ್ಲಿ ತಂಪಾದ ವಾತಾವರಣದಲ್ಲಿ ಇಡಬೇಕಾಗುತ್ತೆ.